ಸತ್ಯವರಂ ಸ್ವಾಮಿ ನಿಂತಾರೆ ಸೌಭಾಗ್ಯ ಆತವಾ ಕಾಳ ನೀರಾಚಿ ಬೆರಚಿನೆ ಕಾಸೆ ಅದರೊಳಗ ಗಂಗೆ ಬೆರ ಕೊಯ್ಯೇ ಸೌಭಾಗ್ಯ ಅದರೊಳಗ ಗಂಗೆ ಬೆರ ಕೊಯ್ಯೇ ಸೌಭಾಗ್ಯ ಆತ ಪಾತ ಸೌಭಾಗ್ಯ ಏನಾಗ್ಯದಿದೆ ಅಕ್ಕಮ್ಮ ಸೌಭಾಗ್ಯ ಇದೇ ಕಲಾವಿದರಿಂದ ಇನ್ನೊಂದು ಸಂಪ್ರದಾಯದ ಪದವನ್ನು ಕೇಳೋಣ. ಇಲ್ಲಿ ತನಕ ನರಸಮ್ಮ ಹೊಸ್ಮನಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಈಗ ಒಂದು ಕೃಷಿ ಹಾಡನ್ನ ಕೇಳೋಣಂತ. ಸಮೃದ್ಧಿ ತರುತ್ತೇವು ನಾವು, ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು